450662, ಮೊಬೈಲ್ ಸಂಖ್ಯೆ 9449846976. ರಾಷ್ಟ್ರೀಯ ಉಚಿತ ಸಹಾಯವಾಣಿ HIV ಸಹಾಯವಾಣಿಗೆ ನೀವು ಕರೆ ಮಾಡೋದಾದ್ರೆ 1097 ಕರೆ ಮಾಡಿ ನಿಮಗೆ ಮಾಹಿತಿಯನ್ನು ತಗೆದುಕೊಳ್ಬಹುದು. ಒಳ್ಳೆಯದು. ಇವತ್ತಿನ ಕಾರ್ಯಕ್ರಮದಲ್ಲಿ December 1 ಸಂದರ್ಭದಲ್ಲಿ ವಿಶ್ವ ಏಡ್ಸ್ ದಿವಸವನ್ನು ಆಚರಣೆಯನ್ನು ಮಾಡ್ತೀವೋ, ಈ ನಿಟ್ಟಿನಲ್ಲಿ ಏಡ್ಸ್ ಅಂತ ಅಂದ್ರೆ ಏನು, ಇದರ ಬಗ್ಗೆ ಹೇಗೆ ನಾವು ಜಾಗೃತರಾಗಬೇಕು, ಇದರ ಬಗ್ಗೆ ಜಾಗೃತಿಯನ್ನ ವಹಿಸ್ತಿಲ್ಲ ಅಂತ ಅಂದ್ರೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳಿಸಿಕೊಟ್ಟಂತಹ ಡಾಕ್ಟರ್ ಬಿ ಸಂಧ್ಯಾ ಅವರಿಗೆ ಹಾಗೂ BM ರವಿಕುಮಾರ್ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಇದುವರೆಗೂ ನಮ್ಮ ನಿಲಯದಿಂದ ವಿಶ್ವ ಏಡ್ಸ್ ದಿನದ ಅಂಗವಾಗಿ ವಿಶೇಷ ಸಂದರ್ಶನದಲ್ಲಿ ವಿಶ್ವ ಏಡ್ಸ್ ದಿವಸದ ಸಂದರ್ಭದಲ್ಲಿ ಏಡ್ಸ್ ಜಾಗೃತಿ ಕುರಿತು ಹಾಸನದ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಏಡ್ಸ್ ಮತ್ತು ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳಾದ ಡಾ ಬಿ ಸಂಧ್ಯಾ ಹಾಗೂ ಜಿಲ್ಲಾ ಮೇಲ್ವಿಚಾರಕರಾದ BM ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ FM ಕೇಂದ್ರ. ಈಗ ಕೇಳಿ ರಸಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ರಸಪ್ರಶ್ನೆಯ ವಿಷಯ ಕಡಲ ತೀರದ ಪ್ರವಾಸಿ ತಾಣಗಳು. ಈ ವಿಷಯದ ಕುರಿತು ನಾವು ಕೇಳುವ ಪ್ರಶ್ನೆಗೆ ಉತ್ತರಗಳನ್ನು ಕರೆ ಮಾಡಿ ನೀವು ನಮಗೆ ತಿಳಿಸಬೇಕು. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. STD ಕ್ರಮಾಂಕ 08172. ಕೇಳುಗರೆ, ಇಂದಿನ ರಸಪ್ರಶ್ನೆಯ ವಿಷಯ ಗೊತ್ತಾಯ್ತಲ್ವಾ? ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ, ಕಡಲ ತೀರದ ಪ್ರವಾಸಿ ತಾಣಗಳು. ನಮ್ಮ ಮೊದಲ ಕರೆ ಯಾರದ್ದು ಅಂತ ನೋಡೋಣ. ಹಲೋ, ಹಲೋ, ಮಾತನಾಡಿ. ಹಲೋ, ಹಲೋ, ಹಲೋ, ಹಲೋ, ಹೇಳಿ, ತಮ್ಮ ಹೆಸರು? ಬೋಚಳ್ಳಿಯಿಂದ ಭೈರವಿ. ಬೋಚಳ್ಳಿಯಿಂದ ಭೈರವಿನಾ? ನಿಮ್ಮದೇ ಮೊದಲ ಕರೆ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ, ತಮಗೆ ಸ್ವಾಗತ. ಥ್ಯಾಂಕ್ ಯು. ಏನು ಓದ್ತಾ ಇರೋದು ಭೈರವಿ ಅವರು? ಸೆವೆಂತ್ ಸ್ಟ್ಯಾಂಡರ್ಡ್. ಸರಿ, ನಿಮಗೀಗ ಕಡಲ ತೀರದ ಪ್ರವಾಸಿ ತಾಣಗಳ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ರೆಡಿ ಇದ್ರಿ ಅಲ್ವಾ? ಪಿಲಿಕುಳ ನಿಸರ್ಗಧಾಮ ಎಲ್ಲಿದೆ ಕೇಳಿದ್ರಾ? ಪಿಲಿಕುಳ ನಿಸರ್ಗಧಾಮ ಎಲ್ಲಿದೆ ಕೇಳಿಲ್ವಾ? ಸರಿ, ಆಯ್ತು. ನೆಕ್ಸ್ಟ್ ಟ್ರೈ ಮಾಡಿ, ಆಯ್ತಾ? ಥ್ಯಾಂಕ್ ಯು. ಹಲೋ, ಹಲೋ, ಹಲೋ, ಹೇಳಿ, ತಮ್ಮ ಹೆಸರು? ಹಾಸನ ಪೆನ್ಷನ್ ಮಾಲದಿಂದ ಬಿವಿ ಲೋಕೇಶ್. ಬಿವಿ ಲೋಕೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇವತ್ತು ಕಡಲ ತೀರದ ಪ್ರವಾಸಿ ತಾಣಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಹೌದು ಸರ್. ನಿಮಗೀಗ ಒಂದು ಪ್ರಶ್ನೆ ಸಿದ್ಧವಾಗಿದೆ. ಹೌದು ಸರ್. ಪಿಲಿಕುಳ, ಪಿಲಿಕುಳ ನಿಸರ್ಗಧಾಮ ಎಲ್ಲಿದೆ? ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕಡಲ ತೀರದಲ್ಲಿ ಈ ಒಂದು ಪಿಲಿಕುಳ ನಿಸರ್ಗಧಾಮ ಇದೆ. ಈ ಒಂದು ಪಿಲಿಕುಳ ನಿಸರ್ಗಧಾಮವನ್ನ 1996 ಸ್ಥಾಪನೆ ಮಾಡಲಾಯಿತು. ಕರೆಕ್ಟ್ ಆದ ಸರಿಯಾದಂತಹ ಒಂದು ಉತ್ತರವನ್ನ ಹೇಳಿದ್ರಿ, ತಮಗೆ ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಮುಂದಿನ ಕರೆ ನೋಡೋಣ. ಹಲೋ, ಹಲೋ, ಕರೆ ಕಡಿತವಾಗಿದೆ. ಹಾಸನದ ಕರ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಹಾಸನದ ಹಾಗೂ ಸುತ್ತಮುತ್ತಲ ತಾಲೂಕುಗಳ ಜನತೆಗೆ ಶುಭಕಾಮನೆಗಳು. ನಾವು November 20 ಶುಭಾರಂಭ ಮಾಡಿದ್ದು, ಇದೇ November 23 ನಿಮ್ಮ ಸೇವೆಗಾಗಿ ಸುಸಜ್ಜಿತರಾಗಿದ್ದೇವೆ. ಯೂರಾಲಜಿ, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪ್ರಸೂತಿ ಹಾಗೂ ಸ್ತ್ರೀರೋಗ ಚಿಕಿತ್ಸೆ, ಮಕ್ಕಳ ರೋಗಗಳು, ಮೂಳೆ ಸಂಬಂಧಿತ ಚಿಕಿತ್ಸೆ, ಆಂತರಿಕ ಔಷಧ ಸೇವೆ ಸದಾ ಲಭ್ಯ. ಕರ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರಮಠ ರಸ್ತೆ, ಹಾಸನ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 08172967755. ಕೇಳುಗರೆ, ಇಂದಿನ ರಸಪ್ರಶ್ನೆಯ ವಿಷಯ ಕಡಲ ತೀರದ ಪ್ರವಾಸಿ ತಾಣಗಳು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ನಮ್ಮ ಮುಂದಿನ ಕರೆ ನೋಡೋಣ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ತಮ್ಮ ಹೆಸರು? ಹಲೋ, ಹೇಳಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ ನನಗೆ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹೇಳಿ, ತಮ್ಮ ಹೆಸರು? ಸೋಮಶೇಖರ್ ಅಂತ, ಸಂತೆಪೇಟೆಯಿಂದ. ಸೋಮಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಈಗ. ಹೇಳಿ ಸರ್. ಗೋಕರ್ಣದ ಸಮೀಪವಿರುವ ಪ್ರಮುಖವಾದ ಬೀಚ್ ಗೋಕರ್ಣ. ಗೋಕರ್ಣ, ಗೋಕರ್ಣದ ಸಮೀಪ ಒಂದು ಬೀಚ್ ಇದೆ, ಅದು ಯಾವುದು? ಗೊತ್ತಿಲ್ವಾ? ಸರಿ ಸರಿ, ನಮ್ಮ ಮುಂದಿನ ಸ್ನೇಹಿತರು ಇದಕ್ಕೆ ಉತ್ತರವನ್ನ ಹೇಳ್ತಾರೆ. ಥ್ಯಾಂಕ್ ಯು. ಸರಿ ಸರ್, ಆಯ್ತು, ಒಳ್ಳೇದು. ಹಲೋ. ಹಲೋ. ಹಲೋ, ಹೇಳಿ, ತಮ್ಮ ಹೆಸರು? ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಾವು ನೇತ್ರ, ಅಗಸ್ರಳ್ಳಿಯಿಂದ. ಅಗಸ್ರಳ್ಳಿಯಿಂದ ನೇತ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ತಮಗೆ ಕಡಲ ತೀರದ ಬಗ್ಗೆ ಅರಿವುಂಟಾ? ಗೊತ್ತಿದ್ರೆ ಹೇಳ್ತೀನಿ. ಗೋಕರ್ಣದ ಸಮೀಪ ಒಂದು ಪ್ರಮುಖವಾದಂತಹ ಬೀಚ್ ಇದೆ. ಮಲ್ಪೆ? ಅಲ್ಲ, ತಪ್ಪಾಗಿದೆ ಉತ್ತರ. ಹೌದಾ? ಹಾಗೆ ಪ್ರಯತ್ನಿಸಿ. ಹಲೋ. ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಮೋನಿಕಾ ಸುರೇಶ್, ಜಯನಗರದಿಂದ. ಮೋನಿಕಾ ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಪ್ರಶ್ನೆ ನಿಮಗೆ ತಿಳ್ಕೊಂಡಿರಬಹುದು, ಗೋಕರ್ಣದ ಸಮೀಪ ಯಾವ ಬೀಚ್ ಇದೆ? ಓಂ ಬೀಚ್. ಕರೆಕ್ಟ್, ಸರಿಯಾದಂತಹ ಉತ್ತರ, ಓಂ ಬೀಚ್. ಯಾಕೆ ಇದನ್ನ ಓಂ ಬೀಚ್ ಅಂತ ಕರೀತಾರೆ ಗೊತ್ತಿದೆಯಾ? ನೋಡಿದೀನಿ ಆ ಬೀಚ್ ತುಂಬಾ ವರ್ಷಗಳಿಂದ. ಏನೋ ಇದೆ, ಅದು ವಿಚಾರ ಮರ್ತೋಯಿದೆ ಸರ್. ಬೀಚ್ ನೋಡಿದೆ ಅಷ್ಟೇ. ಅಂದ್ರೆ ಈ ಬೀಚ್ ಓಂ ಆಕಾರದಲ್ಲಿದೆ. ಆಕಾರದಲ್ಲಿ, ಹೌದು, ಓಂ ಆಕಾರದಲ್ಲಿದೆ. ಹಾಗಾಗಿ ಇದನ್ನ ಓಂ ಬೀಚ್ ಎಂಬುದಾಗಿ ಕರೀತಾರೆ. ಇದು ಎಲ್ಲಿದೆ ಗೊತ್ತಾ ಓಂ ಬೀಚ್? ಅದೇ ಗೋಕರ್ಣ. ಗೋಕರ್ಣ ಯಾವ ಜಿಲ್ಲೆಯಲ್ಲಿದೆ? ಇದು ಉತ್ತರ ಕನ್ನಡ ಜಿಲ್ಲೆ. ಭಟ್ಕಳ ಸರಿಯಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕ. ಈ ಬೀಚ್ ಸೂರ್ಯಾಸ್ತ ವೀಕ್ಷಣೆಗೆ ಬಹಳಷ್ಟು ಹೆಸರುವಾಸಿಯಾಗಿದೆ. ಹೌದು, ಸನ್ಸೆಟ್ ಚೆನ್ನಾಗಿ ಕಾಣುತ್ತದೆ. ಹಾಗಾಗಿ ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮುಂದಿನ ಕರೆ ನೋಡೋಣ. ಹಲೋ. ಹಲೋ. ಹಲೋ, ತಮ್ಮ ಹೆಸರು ಹೇಳಿ. ಸರ್, ಶ್ರೀನಿವಾಸ ಜಿಪಿ ಅಂತೇಳಿ. ಶ್ರೀನಿವಾಸ ಜಿಪಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್. ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಕಡಲ ತೀರದ ಸಂಬಂಧಪಟ್ಟಂತ ಪ್ರಶ್ನೆ. ಓಕೆ ಸರ್. ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು? ಮಂಗಳೂರು ಬಂದರು ಸರ್. ನವ ಮಂಗಳೂರು ಬಂದರು, ಇದು ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡದಾದಂತಹ ಬಂದರ್ ಆಗಿದೆ. ಸರಿಯಾದಂತಹ ಉತ್ತರ. ಥ್ಯಾಂಕ್ ಯು ಸರ್. ತಮಗೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಬಹಳಷ್ಟು ಕರೆಗಳು ಬರ್ತಾನೆ ಇದೆ. ನೋಡೋಣ ನಮ್ಮ ಮುಂದಿನ ಕೇಳುಗರು ನಾವು ಕೇಳುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನೀಡುತ್ತಾರೋ ಇಲ್ವೋ ಅನ್ನೋದಾಗಿ ನೋಡೋಣ. ಹಲೋ. ಹಲೋ, ಹೇಳಿ, ತಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಗುರುಸ್ವಾಮಿ ಅಂತ. ಗುರುಸ್ವಾಮಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೊಕೊನಟ್ ದ್ವೀಪ ಅಥವಾ ಸೇಂಟ್ ಮೇರಿಸ್ ದ್ವೀಪ ನಮ್ಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಸರ್. ತಪ್ಪಾಗಿದೆ ಆನ್ಸರ್, ಉತ್ತರ ತಪ್ಪಾಗಿದೆ. ಉಡುಪಿ. ಉಡುಪಿ ಜಿಲ್ಲೆಯಲ್ಲಿ ಸೇಂಟ್ ಮೇರಿಸ್ ದ್ವೀಪ ಇದೆ, ಇದನ್ನ ಕೊಕೊನಟ್ ದ್ವೀಪ ಎಂದು ಸಹ ಕರೀತಾರೆ. ಥ್ಯಾಂಕ್ ಯು. ನಮ್ಮ ಕಡಲ ತೀರದ ಪ್ರಶ್ನೆಗಳಿಗೆ ಬಹಳಷ್ಟು ಸಲೀಸಾಗಿ ಉತ್ತರವನ್ನ ನಮ್ಮ ಕೇಳುಗರು ನೀಡ್ತಾ ಇದ್ದಾರೆ, ತುಂಬಾ ನಮಗೂ ಕೂಡ ಸಂತೋಷ ಆಗ್ತಾ ಇದೆ. ನೋಡೋಣ ಮುಂದಿನ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಈಗ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಶರತ್ ಅಂತ ಸರ್. ಶರತ್ ಅವರೇ,

ಅಲ್ಲ ಅಲ್ಲ. ಓಕೆ, ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು. ಹಲೋ, ಕಡೆ ಕಡಿತಗೊಂಡಿದೆ ಕರೆ. ನೋಡೋಣ ನಮ್ಮ ಮುಂದಿನ ಕೇಳುಗರು ನಾವು ಕೇಳುವಂತ ಪ್ರಶ್ನೆಗೆ ಸರಿ ಉತ್ತರವನ್ನ ತಿಳಿಸ್ತಾರಾ ಇಲ್ವನ್ನೋದಾಗಿ ನೋಡೋಣ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಹೆಸರು? ಸರ್ ನಮಸ್ತೆ, ನಾನು ಅಮ್ಮಣ್ಣಿ, ಕಾರ್ಕಳದಿಂದ. ಅಮ್ಮಣ್ಣಿಯವರೇ, ಇವತ್ತು ಕಡಲ ತೀರದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಹೌದು, ಸರೋವರದ ಕೇಳಿದ್ರಲ್ಲ. ಭಾರತದ ಅತಿ ದೊಡ್ಡ ಸರೋವರ ಯಾವುದು? ಉಲ್ಲಾರ. ಅಲ್ಲ, ತಪ್ಪಾಗಿದೆ ಉತ್ತರ. ತಪ್ಪು. ತಪ್ಪು. ಸರಿ, ನೋಡೋಣ ನಮ್ಮ ಮುಂದಿನ ಸ್ನೇಹಿತರು ಸರಿ ಉತ್ತರ ನೀಡ್ತಾರೆ ಅಂತ ಹೇಳಿ ನೋಡೋಣ. ಸ್ನೇಹಿತರೆ, ನಾವು ಕೇಳಿದಂತಹ ಪ್ರಶ್ನೆ, ಭಾರತದ ಅತಿ ದೊಡ್ಡ ಸರೋವರ ಯಾವುದು ಎಂಬುದಾಗಿತ್ತು. ನೋಡೋಣ ಇದಕ್ಕೆ ಸರಿ ಉತ್ತರ ಯಾವುದು ಅಂತ ಹೇಳಿ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಹೆಸರು? ವಿಜಯಲಕ್ಷ್ಮಿ ಧನರಾಜರ ಸರ್. ವಿಜಯಲಕ್ಷ್ಮಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಪ್ರಶ್ನೆಯನ್ನ ಆಲಿಸ್ಕೊಂಡ್ರಾ? ಸರ್, ಸರೋವರ ಅಲ್ವಾ ಸರ್? ಭಾರತದ ಅತಿ ದೊಡ್ಡ ಸರೋವರ ಯಾವುದು? ಸುಯೆಜ್ ಕಾಲುವೆನಾ ಸರ್? ತಪ್ಪಾಗಿದೆ ಉತ್ತರ. ತಪ್ಪು. ಇದು ಇದೆಯಲ್ಲ ಸರ್. ಸರಿ ಸರಿ, ನೆನಪು ಮಾಡಿಕೊಂಡು ಮತ್ತೊಮ್ಮೆ ಕರೆ ಮಾಡಿ ತಿಳಿಸಿ. ಓಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ ಹಲೋ, ಹೇಳಿ, ತಮ್ಮ ಹೆಸರು ಹೇಳಿ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಸತೀಶ್ ಕುಮಾರ್ ಅಂತ ಸರ್. ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಸರಿ ಸತೀಶ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್. ನಮ್ಮ ದೇಶದ ಅತಿ ದೊಡ್ಡ ಸರೋವರ ಯಾವುದು ಎಂಬುದು ನಿಮಗೆ ಪ್ರಶ್ನೆ. ಸರೋವರ ಸರ್? ಹೌದು, ಅದು ದಾಲ್ ಸರೋವರ ಅಂತ. ಅಲ್ಲ ಅಲ್ಲ, ಇದು ಕೂಡ ಅತ್ಯುತ್ತಮವಾದಂತಹ ಒಂದು ಪ್ರವಾಸ ಕೇಂದ್ರ ಆಗಿದೆ. ನಮ್ಮ ದೇಶದಲ್ಲೇ ಅತ್ಯಂತ ದೊಡ್ಡದಾದ. ಅಲ್ಲ, ತಪ್ಪಾಗಿದೆ ಉತ್ತರ. ಥ್ಯಾಂಕ್ ಯು. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಹೆಸರು? ಸರ್ ನಮಸ್ತೆ, ನಾವು ರೂಪಾ ಕುಮಾರ್, ಪಡುವಾಳದಿಂದ ಸರ್. ರೂಪಾ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ನಿಮ್ಮ ವಾಯ್ಸ್ ತುಂಬಾ ನಿಧಾನ ಕೇಳಿಸ್ತಾ ಇದೆ ಸರ್. ಈಗ ಕೇಳಿಸ್ತಾ ಇದೆಯಾ? ಹೌದು ಸರ್, ಈಗ ಕೇಳಿಸ್ತಾ ಇದೆ. ಸರಿ, ನಮ್ಮ ದೇಶದ ಅತ್ಯಂತ ದೊಡ್ಡ ಸರೋವರ ಯಾವುದು? ಉಲ್ಲಾರ್ ಸರೋವರ ಸರ್. ಅಲ್ಲ ಹಲೋ ಅಲ್ಲ, ತಪ್ಪು, ಉತ್ತರ ತಪ್ಪಾಗಿದೆ. ಸರಿ, ಇನ್ನೊಂದು ಕರೆ ತೆಗೆದುಕೊಳ್ಳೋಣ. ಅದಕ್ಕೆ ಸರಿ ಉತ್ತರವನ್ನ ತಿಳಿಸ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸರಿ ಉತ್ತರವನ್ನ ನಾನೇ ತಿಳಿಸ್ತೀನಿ. ಹಲೋ ಹಲೋ, ಹೇಳಿ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ತಮ್ಮ ಹೆಸರು? ವಿಶಾಲಾಕ್ಷಿ ಅಂತ ಸರ್. ವಿಶಾಲಾಕ್ಷಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ದೇಶದ ಅತಿ ದೊಡ್ಡ ಸರೋವರ ಯಾವುದು? ಕೇರಳದಲ್ಲಿನ ವೆಂಬನಾಡ್ ಅಂತ. ಇಲ್ಲ, ತಪ್ಪಾಗಿದೆ ಉತ್ತರ. ಸರಿ, ಉತ್ತರ ಸರಿ ಉತ್ತರವನ್ನ ನಾನೇ ತಿಳಿಸ್ಬಿಡ್ತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ದೇಶದ ಅತ್ಯಂತ ದೊಡ್ಡ ಸರೋವರ ಚಿಲ್ಕಾ ಸರೋವರ ಎಂಬುದು, ಇದು ಒರಿಸ್ಸಾದಲ್ಲಿದೆ. ಅಂದ್ರೆ ಸರೋವರ ಅಂತ ಹೇಳಿದ್ರೆ ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತ ಆದಂತವು, ಅದನ್ನೇ ನಾವು ಸರೋವರ ಅನ್ನೋದಾಗಿ ಹೇಳ್ತೀವಿ. ಈ ಚಿಲ್ಕಾ ಸರೋವರ ಇದು ಒರಿಸ್ಸಾದಲ್ಲಿದೆ. ಇದು ಅತ್ಯುತ್ತಮವಾದಂತಹ ಒಂದು ಪ್ರವಾಸಿ ಕೇಂದ್ರ ಅನ್ನೋದಾಗಿ ಹೆಸರುವಾಸಿಯಾಗಿದೆ. ಗೊತ್ತಾಯ್ತಲ್ವಾ, ಚಿಲ್ಕಾ ಸರೋವರ ನಮ್ಮ ಭಾರತ ದೇಶದ ಅತಿ ದೊಡ್ಡ ಸರೋವರ ಆಗಿದೆ. ನಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಹಲೋ ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಾ ಇದೆ ಸರ್. ಸರಿ, ನಿಮಗೊಂದು ಪ್ರಶ್ನೆ ಇದೆ ಈಗ. ಹೇಳಿ. ಇಸ್ರೋದ ಕೃತಕ ಉಪಗ್ರಹ ಉಡಾವಣಾ ಕೇಂದ್ರ ಯಾವ ದ್ವೀಪದಲ್ಲಿದೆ? ಇಸ್ರೋದ ಸರ್? ಇಸ್ರೋದ ಕೃತಕ ಉಪಗ್ರಹ ಉಡಾವಣಾ ಕೇಂದ್ರ ಯಾವ ದ್ವೀಪದಲ್ಲಿದೆ? ಗೊತ್ತಿದೆಯಾ ಉತ್ತರ? ದ್ವೀಪನ ಸರ್? ಹೌದು, ಶ್ರೀಹರಿಕೋಟಾ ಅಲ್ವಾ ಸರ್? ಕರೆಕ್ಟ್, ಶ್ರೀಹರಿಕೋಟಾ. ಯಾವ ಆಂಧ್ರಪ್ರದೇಶದ ಬಳಿ ಇರುವ ಶ್ರೀಹರಿಕೋಟಾ ದ್ವೀಪದಲ್ಲಿದೆ ಶ್ರೀಹರಿಕೋಟಾ ಎಂಬುವಂತದ್ದು ದ್ವೀಪ ಇದು. ಸರಿ, ಸರಿಯಾದಂತ ಉತ್ತರವನ್ನ ಶ್ರೀಹರಿಕೋಟಾ ಗೊತ್ತಿತ್ತು. ಕರೆಕ್ಟ್ ಕರೆಕ್ಟ್, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನ ಕೇಳ್ತೀನಿ ಈಗ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರಸ್ವತಿ ಅವರೇ. ಈಗ ನಿಮ್ಮಿಬ್ಬರಿಗೂ ಕೂಡ ಇವತ್ತು ಕರೆ ಸಿಕ್ಬಿಟ್ಟಿದೆ. ಸರಿ, ನಿಮಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮರವಂತೆ ಬೀಚ್ ಕೇಳಿದೀರಾ? ಯಾವ ಜಿಲ್ಲೆಯಲ್ಲಿದೆ? ಕುಂದಾಪುರ ಜಿಲ್ಲೆಯಲ್ಲಿ. ಕುಂದಾಪುರ ತಾಲೂಕು? ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಮರವಂತೆ ಬೀಚ್ ಇದೆ. ಸರಿ, ಉತ್ತರ ಕರೆಕ್ಟ್ ಸರಿಯಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಬಾಯ್. ಹಲೋ, ಕರೆ ಕಡಿತಾ ಆಯ್ತು. ಹಲೋ, ನಮಸ್ತೆ. ತಮ್ಮ ಹೆಸರು? ಸರ್, ನಾನು ಸಿಟಿ ಚಂದ್ರಶೇಖರ್, ಅತ್ತಿಚೌಡನಹಳ್ಳಿ, ಹೊಳೆಸಪುರ ತಾಲೂಕು. ಸರಿ ಸರಿ, ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಲಕ್ಷದ್ವೀಪ ಕೇಳಿದಿರಾ? ಕೇಳಿದೀನಿ. ಈ ಲಕ್ಷದ್ವೀಪಗಳು ಯಾವುದರಿಂದ ನಿರ್ಮಿತ ಆಗಿದೆ? ಯಾವುದರಿಂದ ನಿರ್ಮಿತ ಆಗಿದೆ ಅಂತೇಳಿ. ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಇದೆ ಲಕ್ಷದ್ವೀಪ, 36 ದ್ವೀಪನೇನೋ ಇದೆ. ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಅಂದ್ರೆ ಅದು ದ್ವೀಪ ಅಲ್ಲಿ ಇದೆ ಆಗಿದೆ ಸರ್. ಅಲ್ಲಿ ಏನು ಹೆಚ್ಚಾಗಿ ಕಂಡು ಬರುವಂತದ್ದು? ಏನು ಏನಂದ್ರೆ ಖನಿಜಗಳನ? ಖನಿಜ ಅಲ್ಲ, ಹವಳ. ಹವಳಗಳು ಇದೆ. ಲಕ್ಷದ್ವೀಪದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡು ಬರುತ್ತೆ. ಆ ಹವಳಗಳಿಂದಲೇ ಈ ಲಕ್ಷದ್ವೀಪ ನಿರ್ಮಾಣ ಆಗಿದೆ. ಥ್ಯಾಂಕ್ ಯು. ನಮಸ್ಕಾರ. ಸ್ನೇಹಿತರೆ, ಇವತ್ತು ಕಡಲ ತೀರದ ಪ್ರವಾಸಿ ತಾಣಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ನೋಡೋಣ ನಮ್ಮ ಮುಂದಿನ ಒಂದು ಪ್ರಶ್ನೆಗೆ ಯಾರು ಸರಿ ಉತ್ತರವನ್ನು ತಿಳಿಸ್ತಾರೆ ಅನ್ನೋದಾಗಿ. ಹಲೋ, ನಮಸ್ತೆ, ಹೇಳಿ. ತಮ್ಮ ಹೆಸರು? ವಸಂತಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ತಮಗೆ ಈಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ರವೀಂದ್ರನಾಥ್ ಟಾಗೋರ್ ಬೀಚ್ ಎಲ್ಲಿದೆ? ಎಲ್ಲಿ? ಪಶ್ಚಿಮ ಬಂಗಾಳ. ತಪ್ಪಾಗಿದೆ ಉತ್ತರ. ರವೀಂದ್ರನಾಥ್ ಟಾಗೋರ್ ಬೀಚ್ ಎಲ್ಲಿದೆ ಗೊತ್ತಾಗ್ಲಿಲ್ವಾ? ಉತ್ತರ ತಪ್ಪು. ನಮ್ಮ ಮುಂದಿನ ಸ್ನೇಹಿತರು ಇದಕ್ಕೆ ಸರಿಯಾದಂತ ಉತ್ತರವನ್ನು ಹೇಳ್ತಾರೆ. ಧನ್ಯವಾದಗಳು. ಹಲೋ ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಿದೆ ಸರ್. ಸರಿ, ಈಗ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಹಾಸನ ವಿದ್ಯುತ್ ನಗರದಿಂದ. ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ತಮಗೆ ಒಂದು ಪ್ರಶ್ನೆ. ಸರಿ ಸರ್. ರವೀಂದ್ರನಾಥ್ ಟಾಗೋರ್ ಬೀಚ್ ಎಲ್ಲಿದೆ? ಪಶ್ಚಿಮ ಬಂಗಾಳ ಸರ್. ತಪ್ಪಾಗಿದೆ ಉತ್ತರ ತಪ್ಪು. ಸರ್, ಇದು ಉತ್ತರ ಕನ್ನಡ ಜಿಲ್ಲೆ. ವೆರಿ ಗುಡ್, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿದೆ. ಕಾರವಾರದಲ್ಲಿದೆ. ಯಾಕೆ ರವೀಂದ್ರನಾಥ್ ಟಾಗೋರ್ ಬೀಚ್ ಅನ್ನೋದಾಗಿ ಹೆಸರು ಬಂದಿದೆ ಅಂತೇಳಿ ಗೊತ್ತಿದೆಯಾ ಸರ್? ಅವರಿಗೆ ಅದು ತುಂಬಾ ಇಷ್ಟವಾದ ಪ್ಲೇಸ್ ಅಂತ ಕೇಳ್ಪಟ್ಟಿದ್ದೀನಿ. ಅವರು ಆಗಾಗ ಬರ್ತಾ ಇದ್ರು ಅಲ್ಲಿಗೆ. ಒಮ್ಮೆ ಭೇಟಿ 1882ರಲ್ಲಿ ಭೇಟಿಯನ್ನ ನೀಡಿದ್ರು. ಹಾಗಾಗಿ ಈ ಒಂದು ಸ್ಥಳಕ್ಕೆ ರವೀಂದ್ರನಾಥ್ ಟಾಗೋರ್ ಬೀಚ್ ಎಂಬುದಾಗಿ ಹೆಸರನ್ನ ಕೊಟ್ಟಿದ್ದಾರೆ. ಸರಿ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಮುಂದಿನ ಒಂದು ಪ್ರಶ್ನೆ ಸಿದ್ಧವಾಗಿದೆ. ಹಲೋ ಹಲೋ ಸರ್, ನಮಸ್ತೆ. ಶ್ರವಣ ಬೆಳಗೊಳದಿಂದ ಗೀತಾ ವಸಂತ್ ಕುಮಾರ್ ಸರ್. ಶ್ರವಣ ಬೆಳಗೊಳದಿಂದ ಗೀತಾ ವಸಂತ್ ಕುಮಾರ್ ಅವರೇ, ತಮಗೆ ಸ್ವಾಗತ. ಥ್ಯಾಂಕ್ ಸರ್. ನಿಮಗೆ ಒಂದು ಪ್ರಶ್ನೆ ಈಗ ಕೇಳುತ್ತೆ. ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನ ಕರೆಯುತ್ತಾರೆ? ಅರಬ್ಬಿ ಸಮುದ್ರದ ರಾಣಿ. ಹೌದು, ಅರಬ್ಬಿ ಸಮುದ್ರದ ರಾಣಿ ಎಂಬುದಾಗಿ ಯಾವ ಬಂದರನ್ನ ಕರೀತಾರೆ? ರೇವು ಬಂದರನ್ನ ಸರ್. ಅಲ್ಲ, ಪೆರಂಬೂರು. ತಪ್ಪಾಗಿದೆ. ಓಕೆ, ನೋಡೋಣ ನಮ್ಮ ಮುಂದಿನ ಕೇಳುಗರ ಒಂದು ಉತ್ತರವನ್ನ. ಹಲೋ ಹಲೋ ಹಲೋ, ಹೇಳಿ. ತಮ್ಮ ಹೆಸರು? ಶಿವಕುಮಾರ್ ಆರಾಧ್ಯ ಅಂತ ಕಿಂಚ ಹೊಸಕೋಟೆಯಿಂದ ಸರ್. ಶಿವಕುಮಾರ್ ಅವರೇ, ತಮಗೆ ಸ್ವಾಗತ. ತಮಗೊಂದು ಪ್ರಶ್ನೆ ಇದೆ, ಈ ರೀತಿ ಇದೆ. ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನ ಕರೆಯುತ್ತಾರೆ? ಉಲ್ಲಾಳದ ಬಂದರ. ತಪ್ಪು, ಉತ್ತರ ತಪ್ಪಾಗಿದೆ. ಸರಿ, ಯೋಚನೆ ಮಾಡ್ತಾ ಇರಿ. ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಕೆಲವು ಜಾಹೀರಾತಿನ ನಂತರ ಮತ್ತೆ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಮುಂದುವರಿಯುತ್ತೆ.

ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರೆ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯಾ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆಕಾಶವಾಣಿ ಹಾಸನ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಹೈನುಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೆ ಕುರಿತ ಬಾನುಲಿ ಸರಣಿಯಲ್ಲಿ ಜಾನುವಾರುಗಳಲ್ಲಿ ವಿಮೆ ಪ್ರಾಮುಖ್ಯತೆ ಮತ್ತು ರೈತರ ಜಾನುವಾರು ಉತ್ಪಾದಕ ಸಂಘಟನೆಯ ಪ್ರಾಮುಖ್ಯತೆ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ವಿ ಜಗದೀಶ್ವರಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗೋರ ರವಿಶಂಕರ್. 7:21, 7:45, 8:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ 8:00 ಯುವವಾಣಿಯಲ್ಲಿ ಚಿತ್ರಚಿತ್ತಾರ, ಪ್ರಸ್ತುತಿ ಪ್ರಜ್ವಲ್ ಕೆಎಂ. 9:15 ಕನ್ನಡದಲ್ಲಿ ಭಾಷಣ, ವಿಷಯ ರಂಗಪ್ರಹಸನಗಳು. ಈ ಕುರಿತು ಮಾತನಾಡುತ್ತಾರೆ ಶ್ರೀನಿವಾಸ ಕಪ್ಪಣ್ಣ. 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆ, ಇದರಲ್ಲಿ ಮಧುರಾ ಕರ್ಣಂ ಅವರಿಂದ ಸಣ್ಣ ಕಥೆ ಮೊಬೈಲ್ ಮರೆತ ಒಂದು ದಿನ, ನಂತರ ಜಯಂತ್ ಕಾಯ್ಕಿಣಿ ಅವರಿಂದ ಕವನ ವಾಚನ ಕೇಳಬಹುದು. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಚಿಂತನ, ಬಿಎಸ್ ರಾಮಕೃಷ್ಣರಾವ್ ಅವರಿಂದ. 6:15 ಸ್ತುತಿ ಮಲ್ಲಿಕ. 6:45 ರೈತರಿಗೆ ಸಲಹೆ. 6:50 ಭಾವಗೀತೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಸಂಚಲನ.